ಸೋನಮಸೂರಿ ಭತ್ತ 1606 ರೂಪಾಯಿಗಳಿಂದ 1729 ರೂಪಾಯಿಗಳು, ಸೂರ್ಯಕಾಂತಿ 5400 ರೂಪಾಯಿಗಳಿಂದ 5400 ರೂಪಾಯಿಗಳು, ಕೆಂಪು ತೊಗರಿ 4005 ರೂಪಾಯಿಗಳಿಂದ 6350 ರೂಪಾಯಿಗಳು, ಇನ್ನು ಬಿಳಿ ತೊಗರಿ 4600 ರೂಪಾಯಿಗಳಿಂದ 5499 ರೂಪಾಯಿಗಳು. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆಯಾದರೆ, ಇನ್ನು ಲಿಂಗಸುಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ: ಸಜ್ಜೆ 2100 ರೂಪಾಯಿಗಳಿಂದ 2400 ರೂಪಾಯಿಗಳು, ಕಡಲೆಕಾಳು 4600 ರೂಪಾಯಿಗಳಿಂದ 4600 ರೂಪಾಯಿಗಳು, ಶೇಂಗಾ 5600 ರೂಪಾಯಿಗಳಿಂದ 6100 ರೂಪಾಯಿಗಳು, ಭತ್ತ IR 64 2370 ರೂಪಾಯಿಗಳಿಂದ 2375 ರೂಪಾಯಿಗಳು, ತೊಗರಿ 5800 ರೂಪಾಯಿಗಳಿಂದ 5800 ರೂಪಾಯಿಗಳು. ಇನ್ನು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ: ಒಣಮೆಣಸಿನಕಾಯಿ 3000 ರೂಪಾಯಿಗಳಿಂದ, ಒಣಮೆಣಸಿನಕಾಯಿ 1900 ರೂಪಾಯಿಗಳಿಂದ 3000 ರೂಪಾಯಿಗಳು, ಜೋಳ ಹೈಬ್ರಿಡ್ 2300 ರೂಪಾಯಿಗಳಿಂದ 2300 ರೂಪಾಯಿಗಳು, ಹಳೆ ಸೋನಾಮಸೂರಿ ಭತ್ತ 2000 ರೂಪಾಯಿಗಳಿಂದ 2709 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ಮಾನ್ವಿ, ರಾಯಚೂರು, ಲಿಂಗಸುಗುರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳಿದಿರಿ. ಆಹಾರ ಇಲಾಖೆ ಸಹಾಯವಾಣಿ. ಇಲಾಖೆ ಯೋಜನೆಯ ಲಾಭ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕೆಂಬ ಉದ್ದೇಶದಿಂದ ರಾಷ್ಟೀಯ ಭದ್ರತಾ ಕಾಯ್ದೆ ಯೋಜನೆಯಡಿ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಸುಮಾರು 1,24,84,439 ಕುಟುಂಬಗಳ 4,24,23,254 ಕುಟುಂಬ ಸದಸ್ಯರನ್ನ ಗುರುತಿಸಲಾಗಿದೆ. ಬಡತನ ರೇಖೆಗಿಂತ ಕೆಳಗಿರುವ ಪ್ರತಿ ಕುಟುಂಬಕ್ಕೂ ನಿಗದಿತ ಸಮಯದಲ್ಲಿ ನಿಗದಿತ ಪ್ರಮಾಣದ ಆಹಾರ ಧಾನ್ಯ ನೀಡಬೇಕೆಂಬುದು ರಾಷ್ಟೀಯ ಆಹಾರ ಭದ್ರತಾ ಯೋಜನೆಯ ಉದ್ದೇಶ. ಹಸಿವು ಮುಕ್ತ ರಾಜ್ಯ ಮಾಡಲು ನಮ್ಮ ಆಹಾರ ಇಲಾಖೆ ನಿರಂತರ ಪ್ರಯತ್ನ ಮಾಡುತ್ತಿದ್ದು, ರಾಜ್ಯದಲ್ಲಿ ಸುಮಾರು 1,24,00,000 ಅಧಿಕ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿರುತ್ತಾರೆ. ಎಲ್ಲರಿಗೂ ಸರಿಯಾದ ಸಮಯಕ್ಕೆ ನಿಗದಿತ ಪ್ರಮಾಣದಲ್ಲಿ ಯೋಜನೆಗಳನ್ನು ತಲುಪಿಸಿದಾಗ ಮಾತ್ರ ನಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಂತಾಗುತ್ತದೆ. ಸರ್ಕಾರದ ಈ ಯೋಜನೆಯ ಉದ್ದೇಶ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಶೀಘ್ರ ಪರಿಹಾರ ದೊರಕಿಸಿಕೊಡಲು ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉಚಿತ ಸಹಾಯವಾಣಿ ಕೇಂದ್ರಗಳನ್ನು ಪ್ರಾರಂಭಿಸಿವೆ. ಇಲಾಖೆಯ ಸಹಾಯವಾಣಿ ಸಂಖ್ಯೆ 1967 ಮತ್ತು 1444 ಹಾಗೂ 1800-425-3339. ಈ ನಂಬರ್ಗಳಿಗೆ ದೂರುಗಳನ್ನು ದಾಖಲಿಸಲು ಕೋರಲಾಗಿದೆ. ಇದು ರಾಯಚೂರು ಜಿಲ್ಲೆಯ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರ ಪ್ರಕಟಣೆ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಕೊನೆಯದಾಗಿ ಕೇಳೋಣ ಪಂಚಮುಖಿ ಗಾಣದಾಳ ಗ್ರಾಮದ ಸಣ್ಣ ಭೀಮದಾಸ್ ಅವರಿಂದ ಏಕ್ತರಿ ಪದಗಳನ್ನು. ಬೆಡಿಗೆ ನಿಲ್ಲ ಪರಿಹರಿಸು